ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಲಯಗಳಿಗೆ ಮೂಲ ಸೌಲಭ್ಯ ಕಲ್ಪಿಸುವುದು ಸರ್ಕಾರಗಳ ಜವಾಬ್ದಾರಿ, ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ. ರಾಜ್ಯದಲ್ಲಿ ಈವರೆಗೆ 1052 ಪ್ರಧಾನಮಂತ್ರಿ ಜನೌಷಧಿ ಮಳಿಗೆ ಸ್ಥಾಪನೆ, ಸಚಿವ ಡಾ ಕೆ ಸುಧಾಕರ್. ಇಂದು ವಿಶ್ವ ನ್ಯುಮೋನಿಯಾ ದಿನಾಚರಣೆ, ಎಲ್ಲೆಡೆ ಜಾಗೃತಿ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಸಮಯ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಆಯುಷ್ಮಾನ್ ಕಾರ್ಡ್ ಅನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಲ್ಲಿ ಸೂಕ್ತ ದಾಖಲೆಯೊಂದಿಗೆ ಸಂಯೋಜಿಸಲಾಗಿದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಯಾಕ ಸರ್ಕಾರ. धूम्रपान की लत लिया हुआ वो हर एक कष्ट जानलेवा है. धूम्रपान करने से आपको दिल का दौरा और के परिवार के लिए बन सकती है सजा. तंबाकू आज ही छोड़ें. अधिक जानकारी और मदद के लिए टोल फ्री नंबर 1800112356 पर कॉल करें. सरकार विविध योजना आधारित विशेष रसप्रश्ने कार्यक्रम सबका विकास महाक्विज वर्षा पूर्ति 52 ವಾರಗಳು ನಡೆಯಲಿದೆ. ವಿದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಗೆ ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಸಬೇಕು. ಪ್ರತಿ ವಾರ 1000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ. ಶ್ರೋತೃಗಳೇ, ಈಗ ಜಿಎಸ್ ಸಿದ್ದಲಿಂಗಯ್ಯ ವಿರಚಿತ ದೇಶಭಕ್ತಿ ಗೀತೆಯೊಂದನ್ನು ಕೇಳೋಣ. ವೃಂದಗಾನದಲ್ಲಿ ಮೂರು ಕಡೆಗೂ ಕಡಲು ಹರಡಿ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಚಳಿಗಾಲದಲ್ಲಿ ಕೋಳಿ ಪಿಎಂಇ ತಿದ್ದುಪಡಿ ಕಾಯ್ದೆ, ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ, ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶು ರೋಹನ್ ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡೆಯೋಕ್ ಆಗ್ತಿಲ್ಲ. ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ. ಕೋಳಿ ಪಾಲನೆ ಕುರಿತು ಬೆಂಗಳೂರಿನ ಹೆಬ್ಬಾಳದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಬಿಆರ್ ಸುಮತಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಮತ್ತು ಉದ್ಯಮವಾಗಿದೆ, ಸಾಕಷ್ಟು ನಮ್ಮ ರೈತ ಬಾಂಧವರು ರೈತ ಮಹಿಳೆಯರು ಈ ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ. ಈ ಕೋಳಿಗಳನ್ನು, ಕೋಳಿ ಸಾಕಾಣಿಕೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಸೊ ನಮಗೆಲ್ಲ ತಿಳಿದಿರುವಂತೆ ಈ ಕೋಳಿ ಸಾಕಣೆ ಪ್ರಾಚೀನ ಕಾಲದಿಂದಲೂ ಕೂಡ ಒಂದು ಹವ್ಯಾಸವಾಗಿ ಮೂಡಿ ಬಂದಿದ್ದು ಈ ದಿನ ಒಂದು ಬೃಹತ್ ಉದ್ಯಮವಾಗಿ ಲೈಕ್ ಪರಿಣಮಿಸಿದೆ. ಸೊ ಇದರಿಂದ ಏನಂತ ಹೇಳಿದ್ರೆ ಅದರಲ್ಲೂ ಹಳ್ಳಿಗಳಲ್ಲಿ ಆರ್ಥಿಕ ಇದೆ. ಸೊ ಈ ಉದ್ಯಮವನ್ನ ನಾವು ಜನಪ್ರಿಯ ಉದ್ಯಮವಾಗಿ ಎಲ್ಲಾ ಕಡೆನೂ ನಾವು ನೋಡ್ತಾ ಇದೀವಿ. ಸೊ ಇದರಲ್ಲಿ ಹೆಚ್ಚಿನ ಕಾಳಜಿ ವಹಿಸಬಹುದು. ಸೊ ಹಳ್ಳಿಗಳಲ್ಲಿ ಎಸ್ಪೆಷಿತು 15 ಸತ್ತೋಯ್ತು ಆತರ ಅವರು ಆತಂಕ ಉಂಟಾಗುತ್ತೆ. ಸೊ ವರ್ತಪಡಿಸ್ತಾ ಇರ್ತಾರೆ. ಸೊ ಈಗ ಈ ಗ್ರಾಮೀಣ ಪ್ರದೇಶದಲ್ಲೇ ರೈತರಿಗೆ ಇದೊಂದು ಉಪಕಸಬಾ ಉದ್ಯಮ. ಸೊ ಆದ್ರಿಂದ ಇದರಲ್ಲಿ ನಾವು ನಿರ್ವಹಣೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ಈ ನಿರ್ವಹಣೆಯಲ್ಲಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ಪ್ರತಿಯೊಂದು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರೇಯರ್ ಪ್ಲಾನ್ ಮಾಡಿಕೊಂಡು ಅದನ್ನ ಸೊ ಈ ರೀತಿ ಎಲ್ಲದು ಕಾಸ್ಟ್ ಇಂದ ಹಿಡಿದು ಬಿಲ್ಡಿಂಗ್ ರೈತರು ಅವ್ರಿಗೆ ಇನ್ಫಾರ್ಮೇಶನ್, ಅವ್ರಿಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ. ಸೊ ಯಾವ ರೀತಿ ಈಗ ಒಂದು 25-30 ಕೋಳಿ ಮನೆ ಹತ್ರ ಸಾಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಚಳಿಗಾಲದಲ್ಲಿ ಒಳ್ಳೇದಾಗಿ ನಾವು ಉತ್ತಮ ತಳಿ ಅಥವಾ ಜಾತಿಯ ಮರಿಗಳು, ಪೌಷ್ಟಿಕ ಆಹಾರ, ರೋಗ ನಿರ್ವಹಣೆಯಿಂದ ಮಾತ್ರ ಹೆಚ್ಚು ಲಾಭ ಗಳಿಸೋಕೆ ಸಾಧ್ಯ ಆಗುತ್ತೆ. ತಳಿ ಮತ್ತು ಆಹಾರವೇನೋ ದೊಡ್ಡ ದೊಡ್ಡ ಕಂಪನಿಗಳಿಂದ ನಾವು ಪಡಬಹುದು, ಆದ್ರೆ ಅವುಗಳ ನಿರ್ವಹಣೆ ಮಾತ್ರ ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಎಸ್ಪೆಷಲಿ ಹಳ್ಳಿಗಳಲ್ಲಿ ಅವ್ರ ಕೈಯಲ್ಲಿರುತ್ತೆ. ಸೊ ಅದ್ ಹೇಳ್ತೀವಿ, ಅದನ್ನ ಹಾಕೋದನ್ನ ಮತ್ತೆ ಮೇವು ಕಾಲಕಾಲಕ್ಕೆ ಲಸಿಕೆಗಳನ್ನ ಹಾಕೋದನ್ನ ನಾವು ಅನುಸರಿಸಬೇಕಾಗತ್ತೆ. ಸೊ ಹಲವು ಸಾರಿ ರೈತರು ಚಳಿಗಾಲದಲ್ಲಿ 25 degrees ಫ್ಯಾರನ್ಹೀಟ್ ಈ ಉಷ್ಣಾಂಶದಲ್ಲಿ ಉತ್ತಮ ಫಲಿತಾಂಶ ನೀಡ್ತವೆ. ಉತ್ತಮ. ಸೊ ಇದರಿಂದ ಮೇಲ್ಪಟ್ಟೋದ್ರು ಮತ್ತೆ ಇದರಿಂದ ಕೆಳಪಟ್ಟರು ಇರ್ತವೆ. ಇವು ಮಾಂಸದ ಕೋಳಿಗಳಾದ್ರಿಂದ ಅವುಗಳ ಬೆಳವಣಿಗೆ ಬಹಳ ಕುಂಠಿತವಾಗಿತ್ತು. ಅದರಲ್ಲಿ ಎಸ್ಪೆಷಲಿ 40-45 degrees ಕಡಿಮೆ ಉಷ್ಣಾಂಶ ಆದ್ರೆ ಈ ಪಿಷ್ಟ ಪದಾರ್ಥಗಳು ನಾವು ಯೂಸ್ ಮಾಡೋದು ಶಾಖದ ರೂಪ, ಕಾರ್ಬೋಹೈಡ್ರೇಟ್ಸ್ ನಾವು ಪರಿವರ್ತನೆ ಆಗುತ್ತೆ. ಸೊ ಆ ಶಕ್ತಿ ಈಗ ಒಂದು ಇಳುವರಿ ಚೆನ್ನಾಗಿರುತ್ತೆ. ಅದೇ ಅದನ್ನ ನಾವು ಶಾಖ ಉತ್ಪಾದನೆಗೆ ಉಪಯೋಗಿಸಿದಾಗ ಲೈಕ್ ಮಸಲ್ ಬೆಳವಣಿಗೆ ಅಥವಾ ಫ್ಯಾಟ್ ಡೆಪಾಸಿಷನ್ ಆಸ್ತಿ ಆಗುತ್ತೆ. ತೇವಾಂಶ 20-22% ವರ್ಗೂ ನಾವು ಉತ್ತಮ ಅಂತ ಹೇಳ್ತೀವಿ, ಕಾಪಾಡ್ಕೋಬೇಕಾಗುತ್ತೆ. ಅದರಿಂದ ಲೈಕ್ 30% ಆದ್ರೆ ಅದನ್ನು ಕೂಡ ಸ್ಟಾರ್ಟ್ ಆಗ್ತವೆ. ಸೊ ಇದರಿಂದ ಅಮೋನಿಯಾ ಉತ್ಪಾದನೆ ಉಂಟಾಗುತ್ತೆ. ಅದರಿಂದ ನಾವು ಇದ್ರ ಬಗ್ಗೆ ವಿಶೇಷವಾದ ಗಮನ ಹರಿಸಬೇಕು. ಮತ್ತೆ ಇನ್ನೊಂದು ಅಂತದ್ದು ಕೂಡ ಒಂದು ಬಹಳ ಮುಖ್ಯವಾದಂತ ರೋಗ, ಕೊಕ್ರೆ ರೋಗ ಅಂತ ಹೇಳ್ತೀವಿ, ವೈರಲ್ ಡಿಸೀಸಸ್, ಮತ್ತೆ ಪ್ರೀ ಡಿಸ್ಪೋಸಿಷನ್ ಅಂತ ಹೇಳ್ತೀವಿ. ಅಂದ್ರೆ ರೋಗ ಉಂಟಾಗೋದಕ್ಕೆ ಕೋಳಿ ಮನೆಯ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಮೊದಲನೇದಾಗಿ ಚಳಿಗಾಲದಲ್ಲಿ ಯಾವುದೇ ಕಾಲದಲ್ಲಾದ್ರೂ ಕೂಡ ನಾವು ಮನೆಯ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಬೇಕಾಗುತ್ತೆ. ಗಿಡದಾಗ ಸಾಕಷ್ಟು ಶಾಖ ಉತ್ಪಾದನೆ ಆಗುತ್ತೆ, ಉಳ್ಕೊಳ್ಳುತ್ತೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ವೆಂಟಿಲೇಷನ್, ಪ್ರಾಪರ್ ವೆಂಟಿಲೇಷನ್. ಮತ್ತೆ ನಾವು ಗೋಣಿಚೀಲ ಲಿಫ್ಟ್ ಮಾಡಿದಾಗ ಬೀಳುತ್ತಿದ್ದಂತೆ ತಕ್ಷಣನೇ ತೆಗಿಬಾರದು, ಯಾಕೆಂದ್ರೆ ಬೆಳಗ್ಗೆ ನಮ್ಗೆ ಒಂದು 7 o'clock ಹಂಗೂ ಕೂಡ ತುಂಬಾ ಚಳಿ ಇರುತ್ತೆ. ಎಸ್ಪೆಷಲಿ ಈ ಡಿಸೆಂಬರ್, ಜನವರಿ, ನವೆಂಬರ್ ಇಂದ ನವೆಂಬರ್ ಪತ್ತಿ ಮಾಡ್ಕೋತವೆ ಮರಿಗಳಿಗೆ ಆ ಶಕ್ತಿ ಇರದೇ ಇರೋದ್ರಿಂದ ಅವು ಬೇಗ ಸಾವನ್ನಪ್ಪುತ್ತವೆ. ಸೊ ಆದ್ರಿಂದ ನಾವು ಕೋಳಿ ಮನೆಯನ್ನ ಸ್ವಚ್ಛತೆ ಕಾಪಾಡೋದ್ರ ಜೊತೆಗೆ ಈ ಗೋಣಿಚೀಲದ ಪರದೆಯನ್ನ ಅಲ್ಲಾಗಿ ಸೀಮೆ ಎಣ್ಣೆ ಒಲೆನೋ ಅಥವಾ ಸೌದೆನ ಬೆಳಗ್ಗೆನೆ ಬೇಯಿಸೋದ್ರಿಂದ ವಿದ್ಯುತ್ ಶಕ್ತಿ ಹೀಟರ್ ಹಾಕೋಬಹುದು. ಆ ಬಲ್ಬ್ ಬಿಡೋದ್ರಿಂದ ವಿದ್ಯುತ್ ಶಕ್ತಿ ಹೀಟ್ ಹಾಕೊಂಡು ಅನುಸರಿಸಬೇಕಾಗುತ್ತೆ. ಮತ್ತೆ ಲಿಟರ್ ಮ್ಯಾನೇಜ್ಮೆಂಟ್ ತುಂಬಾ ಬಹಳ ಪ್ರಮುಖ, ಸತ್ಯ ನಿರ್ವಹಣೆ ಬಹಳ ಪ್ರಮುಖವಾಗಿದ್ದಿರುತ್ತೆ. ಸೊ ಮೊದಲನೇದಾಗಿ ನಾನು ಹೇಳಿದೆ. ಸೊ ಅದರಿಂದ ಅದೊಂದು ಬಹಳ ಮುಖ್ಯ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಮಳೆಗಾಲ ಮತ್ತೆ ಚಳಿಗಾಲದಲ್ಲಿ ಲಿಟರಿನ್ ತೇವಾಂಶ ಜಾಸ್ತಿ ಆಗೋ ಸಂಭವ ಇರುತ್ತೆ. 10 kg ನಷ್ಟು ಸುಣ್ಣದ ಪುಡಿಯನ್ನ ಉದುರಿಸಬೇಕಾಗತ್ತೆ, ಅಳವಡಿಸಬೇಕಾಗತ್ತೆ. ಮತ್ತೆ ಈ ವಾರಕ್ಕೊಮ್ಮೆ ಲಿಟರ್ನ ತಿರುವೆ ಹಾಕೋಬೇಕು, ರೇಕಿಂಗ್ ಅಂತ ಹೇಳ್ತೀವಿ ಅದನ್ನ. ಸೊ ಇದರಿಂದ ನಾವು ಒಳಗಡೆನೆ ತೇವಾಂಶ ಉಳ್ಕೊಳ್ಳೋದು, ಬ್ಯಾಕ್ಟೀರಿಯಾ ಗ್ರೋ ಆಗೋದು, ಅಮೋನಿಯಾ ಉತ್ಪತ್ತಿ ಆಗೋದು, ಇದರಿಂದ ಶ್ವಾಸಕೋಶದ ತೊಂದರೆ ಉಂಟಾಗುತ್ತೆ. ಆ ಶ್ವಾಸಕರಲ್ಲಿರುವಂತಹ ಮೇವಿನ ಜೊತೆಗೆ ಅವು ಕಾಕ್ಸಿಡಿಯಾ ರೋಗಾಣುಗಳು ಸೇರ್ಕೊಂಡು ರಕ್ತಭೇದಿ ಉಂಟಾಗುತ್ತೆ. ಸೊ ಇದು ಬಹಳ ಬೇಗ ಒಂದು ಕೋಳಿಯಿಂದ ಇನ್ನೊಂದು ಕೋಳಿಗೆ ಹರಡುತ್ತೆ. ಸೊ ಇದಕ್ಕೆಲ್ಲ ವಿಶೇಷವಾಗಿ ಈ ಒಂದು ವಿಷಯಗಳಿಗೆ ಗಮನ ಕೊಡಬೇಕು, ಗಮನ ಹರಿಸಬೇಕಾಗುತ್ತೆ. ಅಂದ್ರೆ ಈ ಸತ್ಯ ತೇವಾಂಶ ಶೇಕಡಾ 20%ಕ್ಕಿಂತ ಕಡಿಮೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಈ ಕೋಳಿ ಸಾಕಾಣಿಕೆಯಲ್ಲಿ. ಮತ್ತು ಖರ್ಚಿನ ಒಂದು ಬಾಪ್ತು ಅಂತಂದ್ರೆ ಈ ಆಹಾರವನ್ನು ಪೂರೈಕೆ ಮಾಡುವಂತದ್ದು. ಹೌದು, ಚಳಿಗಾಲದಲ್ಲಿ ಆಹಾರ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೇಳಿ. ಸೊ ನಾನು ಮೊದಲೇ ತಿಳಿಸಿದಂತೆ ಕೋಳಿಗಳಲ್ಲಿ ಚಳಿಗಾಲದಲ್ಲಿ ನಾವು ಹೆಚ್ಚಿನ ಆಹಾರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಬೇಕಾಗುತ್ತೆ, ಯಾಕೆಂದ್ರೆ ನಿರ್ವಹಣೆಗೆ ಅದ ಶಾಖ ಅವೇ ಉತ್ಪತ್ತಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಈ ಶಕ್ತಿಯನ್ನು ಹೆಚ್ಚಿಸುವಂತ ವಸ್ತುಗಳು, ಸಸಾರಜನಕ, ಖನಿಜಗಳು, ವಿಟಮಿನ್ಗಳು ಸ್ವಲ್ಪ ಕಡಿಮೆ ಆದ್ರೂ ಪಡವಾಗಿಲ್ಲ ಶಕ್ತಿ. ಮತ್ತೆ ಅವುಗಳನ್ನ ಪ್ಲೇಸ್ ಮಾಡೋದು ಅಂದ್ರೆ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ನಾವು ಇಡಬೇಕು, ಅಂದ್ರೆ ಒಂದೇ ಕಡೆ ಎಲ್ಲಾ ಮರಿಗಳು ಡಂಪ್ ಆಗುವಂತದ್ದು ಆತರ ಮಾಡಬಾರ್ದು. ಅದಕ್ಕೆ ಇಟ್ಟಿರುವಂಗೆನೆ ಗಟ್ಟಿ ಆಗುತ್ತೆ, ಉಂಡೆಗಳಾಗ್ತವೆ, ಬೂಸ್ಟ್ ಗ್ರೋ ಆಗುತ್ತೆ. ಸೊ ಇದೇ ಕೋಳಿ ಆಹಾರದಲ್ಲಿ ಮುಖ್ಯವಾಗಿ ಬೂಸ್ಟ್ ಒಂದೇ ಮೇನ್ ಪ್ರಾಬ್ಲಮ್ ಮಾಡ್ತವೆ ಕೋಳಿಗಳು ಕೂಡ. ಸೊ ಅದರಿಂದ ನಾವು ಅದನ್ನ ತೇವಾಂಶವನ್ನ ಬಹಳ ಮುಖ್ಯವಾಗಿ ನಿರ್ವಹಿಸಬೇಕು, ಜೊತೆಗೆ ಶುದ್ಧವಾದ ನೀರು ಕೂಡ ಕೊಡಬೇಕಾಗುತ್ತೆ, ಶುದ್ಧವಾದ ನೀರನ್ನ ಕೊಡಬೇಕಾಗುತ್ತೆ. ಅದರಿಂದ ಆಹಾರದ ನಿರ್ವಹಣೆ ಕಡೆಗೆ ವಿಶೇಷವಾದ ಗಮನ ಕೊಡಬೇಕಾಗುತ್ತೆ. ನೀರನ್ನ ಉತ್ತಮವಾದ ಕ್ವಾಲಿಟಿ ನೀರು ಕೊಡ್ಬೇಕಂತ ಹೇಳಿದ್ರೆ ಸೊ ಬ್ಲೀಚಿಂಗ್ ಪೌಡರ್ನ ಕಡಿಮೆ ಆಗುತ್ತೆ, ಪ್ರಮಾಣ ಕಡಿಮೆ ಆಗುತ್ತೆ, ರೋಗಗಳೆಲ್ಲ ಸಾಯ್ತವೆ. ಸೊ ಇದನ್ನ ಉತ್ತಮವಾದ ಕ್ವಾಲಿಟಿ ನೀರನ್ನ ಅವಕ್ಕೆ ಕೊಡಬಹುದಾಗುತ್ತೆ. ಇನ್ನ ಈ ಚಳಿಗಾಲದಲ್ಲಿ ಬರುವಂತ ಮನೆಗೆ ಒಳಗಡೆ ಹೋದ ತಕ್ಷಣನೇ ಘಾಟ್ ಹೊಡೆದಂಗಾಗುತ್ತೆ. ಸೊ ಅದೇನಕ್ಕಪ್ಪ ಅಂತ ಹೇಳಿದ್ರೆ ಅಮೋನಿಯಾ ಜಾಸ್ತಿ. ಸೊ ಇದು ರೆಸ್ಪಿರೇಟರಿ, ನಮ್ಮ ಉಸಿರಾಟದ ಕೋಳಿಗಳ ಉಸಿರಾಡ್ತಾರೆ. ಸೊ ಅದೆಲ್ಲದನ್ನು ಕೂಡ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಕೀಟಗಳು, ಫ್ಲೈಸ್, ಹೌಸ್ ಫ್ಲೈಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ, ಇರುವೆಗಳಾಗಿರ್ಬೋದು, ಕೀಟಗಳು, ಬೇರೆ ಬೇರೆ ಅವು ಕೂಡ ಹೆಚ್ಚಾಗ್ತವೆ. ಸೊ ಆದ್ರಿಂದ ನಾವು ಇವೆಲ್ಲಾನೂ ಕೂಡ ರೋಗಗಳು ಉಲ್ಬಣಗೊಳ್ಳಕ್ಕೆ ಸಹಾಯ ಮಾಡ್ತವೆ. ಸೊ ಅದರಿಂದ ಚಳಿ ತಡೆಯಲು ಒಂದೇ ಕಡೆ ಎಲ್ಲಾ ಕೋಳಿ ಮಲಗು ಜೀವಿಗಳು ಅಲ್ಲ, ಅದರಲ್ಲೂ ಕಾಕ್ಸಿಡಿಯಾ ರಕ್ತಭೇದಿ ಕಾಯಿಲೆ ಅತಿ ಹೆಚ್ಚು ಕಾಕ್ಸಿಡಿಯಾ ಪರಾವಲಂಬಿ ಜೀವಿಗಳನ್ನ ಲಿಟರ್ನ ತೇವಾಂಶದಿಂದಾಗಿ ಚಳಿಗಾಲದಲ್ಲಿ ಬರುವಂತಹ ಈ ಹಲವಾರು ರೋಗಗಳನ್ನ ನಾವು ತಡೆಗಟ್ಟಬಹುದು. ಇನ್ನ ಈ ಒಂದು ಕೋಳಿಗಳಲ್ಲಿ ಬರುವಂತಹ ರೋಗಗಳು ಯಾವ್ಯಾವು ಅಂತೀರಿ ಚಳಿಗಾಲದಲ್ಲಿ? ಕೊಕ್ಕರೆ ರೋಗದ ಲಕ್ಷಣಗಳು ಹೇಗಿರ್ತವೆ ಅಂತೀರಿ? ಸೊ ರೋಗ ಪೀಡಿತ ಕೋಳಿಗಳಿಗೆ ಉಸಿರಾಡಲು ತೊಂದರೆ ಆಗುತ್ತೆ, ಹಸಿರು ಬಣ್ಣದ ಭೇದಿ ಆಗುತ್ತೆ, ಹಸಿರು ಬಣ್ಣದ ಮತ್ತೆ ಕತ್ತು ಮತ್ತೆ ತಲೆಯಲ್ಲಿ ಈಗ ರೋಗ ಕಂಡ ಎರಡು ಮೂರು ದಿನಗಳಲ್ಲಿ ಸರಿಯಾದ ಚಿಕಿತ್ಸೆ ಲಭಿಸದಿದ್ದಲ್ಲೇ ಕೋಳಿಗಳು ಸಾಯ್ತವೆ. ಸೊ ಅಬ್ಸರ್ವೇಷನ್ ಮಾಡಬೇಕಾಗುತ್ತೆ. ಸತ್ತ ಕೋಳಿಗಳನ್ನು ಕೊಯ್ದು ನೋಡಿದಾಗ ಅದರಲ್ಲಿ ರೈತರ ಲೆವೆಲ್ ಅಲ್ಲಿ ಏನಂತ ಹೇಳಿದ್ರೆ ಆ ಕೋಳಿಗಳ ಚಲನವಲನದ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಮತ್ತೆ ಯಾವ ರೀತಿ ಅಂದ್ರೆ ಕತ್ತು ಮುರ್ಕೊಂಡಿರೋದು, ಅದೆಲ್ಲಾದ್ರೂ ವೈರಸ್ ಪ್ರಾಬ್ಲಮ್ಸ್ ಬರಬಹುದು ಅಥವಾ ಪರೋಪಜೀವಿಗಳು, ಈ ಕಾಕ್ಸಿಡಿಯೋಸಿಸ್ ಪ್ರಾಬ್ಲಮ್ ಬರುದು, ಸಾಲ್ಮೋನೆಲೋಸಿಸ್ ಬರುತ್ತೆ, ಮುಖ್ಯವಾಗಿ ಈಕೋಲೈ ಇನ್ಫೆಕ್ಷನ್ಸ್ ಅಂತ ಬೇಕಾಗುತ್ತೆ. ಬಟ್ ಚಳಿಗಾಲದಲ್ಲಿ ಈ ಎಲ್ಲಾ ರೋಗಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ರೋಗ ಯಾವ ರೀತಿ ಅಂತ ಹೇಳಿದ್ರೆ ನಾವು ಕರೆಕ್ಟ್ ಆಗಿ ನಿರ್ವಹಣೆ ಮಾಡಿಲ್ಲ. ಏನು ನಿರ್ವಹಣೆ ಮಾಡಬೇಕಾಗುತ್ತೆ? ಉದಾಹರಣೆಗೆ ದಿನಕ್ಕೆ 50 ಗ್ರಾಮ್ಗಳು ಕೊಡ್ತಾ ಇದ್ರೆ ಒಂದು ಕೋಳಿಗೆ 60 ಗ್ರಾಮ್, ಒಂದ್ 10 ಗ್ರಾಮ್ ಜಾಸ್ತಿ. ನಾನು ಹೇಳಿದೆ ಏನಕ್ಕೆ ಅಂತ, ಉಷ್ಣಾಂಶ ಉತ್ಪತ್ತಿ ಆಗೋದಕ್ಕೋಸ್ಕರ. ಆದ್ಯವಾದಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿನ ನೀರು, ಅಂದ್ರೆ ತುಂಬಾ ಕೋಲ್ಡ್, ಚಳಿಗಾಲದಲ್ಲಿ ಆಲ್ರೆಡಿ ಕೋಲ್ಡ್ ಇರುತ್ತೆ, ಅದನ್ನ ಅವಾಯ್ಡ್ ಮಾಡಬೇಕು. ಉಗುರು ಬೆಚ್ಚಗಿನ ನೀರು ಕೊಡೋದು ಒಳ್ಳೆಯದು. ಮತ್ತೆ ಇದೇ 6 ತಿಂಗಳಿಗೊಂದ್ಸರಿ, 1 ವರ್ಷಕ್ಕೊಂದ್ಸರಿ ಹಲವಾರು ಲಸಿಕೆಗಳನ್ನ ನಾವು ಕೊಡಬೇಕಾಗುತ್ತೆ. ಸೊ ಮತ್ತೆ ಬೆಡ್ಡಿಂಗ್ ಮೆಟೀರಿಯಲ್ ಅಂದ್ರೆ ಲಿಟರ್ ನಾನು ಹೇಳಿದ್ನಲ್ಲ, ಸತ್ತೆಯನ್ನ ನಾವು ಸಿಂಪಡಿಸಬೇಕಾಗತ್ತೆ. ಸೊ ಮತ್ತೆ ರಾಣಿಕೀಟ್ ರೋಗ ನಿಯಂತ್ರಣಕ್ಕಾಗಿ ನಾವು ಎಫ್ ಮತ್ತೆ ಲಸೋಟಾ ಎಂಬ ಸ್ಟ್ರೈನ್ ವ್ಯಾಕ್ಸಿನ್ಸ್ ಇರುತ್ತೆ, ಸೊ ಕೊಡಬೇಕಾಗುತ್ತೆ. ಈ ಲಸಿಕೆಯನ್ನ 6ನೇ ವಾರ ಮತ್ತೆ 21, 25ನೇ ವಾರ, 40ನೇ ವಾರ ನಾವು ಬೂಸ್ಟರ್ ಡೋಸಸ್ ನ ಕೊಡಬೇಕಾಗುತ್ತೆ. ಪುನರಾವರ್ತಿಸಬೇಕಾಗುತ್ತೆ. ಚಳಿಗಾಲದಲ್ಲಿ ಕೋಳಿ ಸಾಕಾಣಿಕೆ ಮಾಡುವಾಗ ಏನ್ ಅಂಶಗಳ ಕಡೆಗೆ ಒತ್ತು ಕೊಡಬೇಕು ಅಂತೀರಿ? ನಾನು ತಿಳಿಸಿದಂತೆ ಎಲ್ಲಾ ಕ್ರಮಗಳನ್ನು ಅನುಸರಿಸುವ ಜೊತೆಗೆ ನಮ್ಮಲ್ಲಿ ಕೋಳಿ ಮನೆಗಳಲ್ಲಿ 75 ಡಿಗ್ರಿ ಫ್ಯಾರನ್ಹೀಟ್ ಅಂತ ಹೇಳ್ತೀವಿ, ಅದರಲ್ಲೇ ಉಷ್ಣಾಂಶ ಇರುವಂತೆ ನೋಡ್ಕೋಬೇಕು. ಮತ್ತೆ ಮಳೆಗಾಲದಲ್ಲಿ ಇರ್ಚಲು ನೀರು ಮೇಲ್ಗಡೆ ರೂಫ್ ಇಂದ ಬರುವಂತದ್ದು, ಸೊ ಇದರಿಂದ ಗೊತ್ತಾಗುತ್ತೆ. ಇದರಿಂದ ಸತ್ಯ ತೇವಾಂಶನ ನಾವು 25%ಗಿಂತ ಜಾಸ್ತಿ ಹೋಗದಂತೆ ನಾವು ನೋಡ್ಕೋಬಹುದು. ಮತ್ತೆ ಅಹಮ್ಗೆ ಏನಾಗುತ್ತೆ, ಒಣಗಿರಬೇಕು, ಶಿಲೀಂಧ್ರಗಳು ಬರಲ್ಲ. ಮತ್ತೆ ಆಹಾರ ಅವು ಕೋಳಿಗಳು ತಿನ್ನೋದಕ್ಕೂ ಕೂಡ ಚೆನ್ನಾಗಿ ಶುದ್ಧವಾಗಿರುತ್ತೆ. ಸೊ ಇದ್ರಿಂದ ಆಹಾರದಲ್ಲಿ ತಲುಪೇನೇನು ಹೇಳಿದ್ರಲ್ಲ ಅಂಶಗಳನ್ನು ಅನುಸರಿಸೋದ್ರಿಂದ ಈ ಚಳಿಗಾಲದಲ್ಲಿ ಸಮರ್ಥವಾಗಿ ಕೋಳಿಗಳ ಒಂದು ನಿರ್ವಹಣೆಯನ್ನು ಮಾಡ್ಕೋಬಹುದಾಗಿದೆ. ಮತ್ತೆ ಎಸ್ಪೆಷಲಿ ಇರೋ ಕಡೆ ಎಲ್ಲಾನು ಕೂಡ ಅನುಸರಿಸಬೇಕಾಗುತ್ತೆ ಈ ಮೆಥಡ್ ನ, ಈ ನಾನು ತಿಳಿಸಿದಂತ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ರೈತ ಬಾಂಧವರೇ, ಮತ್ತೆ ರೈತ ದೂರವಾಣಿ ಸಂಖ್ಯೆ ಹೀಗಿದೆ: 9945064174. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ರೈತ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಈ ಚಳಿಗಾಲದಲ್ಲಿ ಕೋಳಿಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಬಿಆರ್ ಸುಮತಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಬಿಕೆ ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ, ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ, ಬಂದ ಮೇಯೋದು ನವಾಲೆ, ಬಂದವ ಕಾಯೋರು ಓಡಿಸ ಬಂದರೆ ಅತ್ತಿತ್ತ ಓಡಿತು ನವಾಲೆ, ನವಾಲೆ ಬಂತಪ್ಪ ನವಾಲೆ, ಸೊಗೆಯ ರಾಗಿಯ ಮೇಯೋದು ನವಾಲೆ, ರಾಗಿ ಹೊಟ್ಟಂದ ಮೇಯೋದು ನವಾಲೆ, ರಾಗಿಯ ಕಾಯೋರು ಓಡಿಸ ಬಂದರೆ ರಾಗವ ಪಾಡಿತು ನವಾಲೆ, ನವಾಲೆ ಸರಸ್ವತಿ ಏರೋದು ನವಾಲೆ, ಅದು ಸಾಸಿರ ಕಣ್ಣಿನ ನವಾಲೆ, ಸರಸ್ವತಿ ಏರಿ ಕೊಂಡಲಿ ದಾಡಿ ಬರುವಾಗ ಬಣ್ಣದ ನವಾಲೆ, ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣದ ನವಾಲೆ, ನವಾಲೆ ಬಂತಪ್ಪ ನವಾಲೆ, ಸೊಗೆಯ ಬಣ್ಣ ಕೃಷಿ ರಂಗ ಕೇಳಿದರೆ ಏಳು ಗಂಟೆ 7:30. ಈಗ ಕೆಲವು ಪ್ರಕಟಣೆಗಳು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿದೆ ಕ್ವಿಜ್ನ ವಿಷಯ: ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಲಾಗಿನ್ ಆಗಿ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ ಕಾ ವಿಕಾಸ್ ಮಹಾಕ್ವಿಜ್. ಕೇಳಿದರೆ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. ஆகாஷ்வாணியின் அனைத்து தமிழ் நிகழ்ச்சிகளும் நியூஸ் ஆன் AIR ஆப்பில் கிடைக்கும். முகிலாய் மழையாய் பொழிவது போல் இசை ರಾகம் 24x7 DTH ವಾಹಿನಿ, FM ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ: ಬೀಡಿಯೇ ಆಗಲಿ, ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ. ಇದು ಆಕಾಶವಾಣಿ. ಈಗ ಸಮಯ 7:34. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು. ವಿಕಾಸವೆಂದರೆ ಪ್ರಕೃತಿ ಕೇಂದ್ರಿತ ವಿಕಾಸ. ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸ್ವರ್ಣ ಜಯಂತಿ ಸಂಭ್ರಮ. ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ರವಿವಾರ ಬೆಳಿಗ್ಗೆ 7:15 ರಾಜ್ಯವ್ಯಾಪಿ ಪ್ರಸಾರ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಸ್ ಪರಶಿವಮೂರ್ತಿ. ದೇಶದ ಅಭಿವೃದ್ಧಿಗೆ ಎಲ್ಲರ ಸಹಭಾಗಿತ್ವ ಅಗತ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಾತೃಭಾಷೆಯಲ್ಲಿ ವೃತ್ತಿ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರಗಳು ಮುಂದಾಗಬೇಕು, ಅಮಿತ್ ಶಾ ಕರೆ. ಕಾಂಬೋಡಿಯಾದಲ್ಲಿ ಭಾರತ ಆಸಿಯಾನ್ ಶೃಂಗಸಭೆ, ವಿವಿಧ ದೇಶಗಳ ಸಚಿವರೊಂದಿಗೆ ಡಾ ಜೈಶಂಕರ್ ಚರ್ಚೆ. ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ ಮೆಲ್ಬೋರ್ನ್ನಲ್ಲಿ ನಾಳೆ, ಇಂಗ್ಲೆಂಡ್ ಪಾಕಿಸ್ತಾನ ಸೆಣಸು. ಭಾರತ್ ಯೂರಿಯಾ ದೇಶದ ರೈತರಿಗೆ ಲಭ್ಯವಾಗುವ ಏಕೈಕ ಯೂರಿಯಾ ಬ್ರ್ಯಾಂಡ್ ಆಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ರಾಮಗುಂಡಂನ ರಾಸಾಯನಿಕ ಮತ್ತು ರಸಗೊಬ್ಬರ ಕಾರ್ಖಾನೆಯನ್ನು ದೇಶಕ್ಕೆ ಸಮರ್ಪಿಸಿದ ನಂತರ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಸಗೊಬ್ಬರಗಳ ಬೆಲೆ ಮತ್ತು ಗುಣಮಟ್ಟವನ್ನು ಮೊದಲೇ ನಿರ್ಧರಿಸಲಾಗುತ್ತದೆ ಎಂದು ಹೇಳಿದರು. ದೇಶದಲ್ಲಿ ರೈತರಿಗೆ ನೀಡಲಾಗುತ್ತಿರುವ ರಸಗೊಬ್ಬರಗಳ ಮೇಲಿನ ವಿವಿಧ ಸಹಾಯಧನ ಸೌಲಭ್ಯ ಕುರಿತು ಮಾಹಿತಿ ನೀಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಈ ಹಿಂದಿನ ಸರ್ಕಾರಗಳಲ್ಲಿ ರೈತರು ಪಡೆಯುತ್ತಿದ್ದ ಸೌಲಭ್ಯಗಳಿಗಿಂತಲೂ ಹೆಚ್ಚಿನ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ರೈತರ ಮೇಲೆ ರಸಗೊಬ್ಬರದ ಹೊರೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ಸಹಾಯಧನ ನೀಡಲಾಗುತ್ತಿದೆ ಎಂದು ಹೇಳಿದರು. ಸಿಂಗರೇಣಿ ಕಲ್ಲಿದ್ದಲು ಕೊಲೆರಿ ಸಂಸ್ಥೆಯನ್ನು ಯಾವುದೇ ಕಾರಣಕ್ಕೂ ಖಾಸಗೀಕರಣ ಮಾಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ ಪ್ರಧಾನಮಂತ್ರಿಯವರು, ಈ ಕುರಿತು ವದಂತಿ ಹಬ್ಬಿಸುವವರನ್ನು ಯಾವುದೇ ಕಾರಣಕ್ಕೂ ನಂಬಬೇಡಿ. ಕೇಂದ್ರ ಸರ್ಕಾರ ಶೇಕಡಾ 49%, ರಾಜ್ಯ ಸರ್ಕಾರ ಶೇಕಡಾ 51% ಷೇರು ಹೊಂದಿದೆ ಎಂದು ಅವರು ಹೇಳಿದರು. ಮೂಲಸೌಕರ್ಯ ಅಭಿವೃದ್ಧಿಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯಲು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡುವ ಅಗತ್ಯವಿದೆ. ಪಿಎಂ ಗತಿಶಕ್ತಿ ಯೋಜನೆ ಇದಕ್ಕೆ ಪೂರಕವಾಗಲಿದೆ ಎಂದು ಅವರು ಹೇಳಿದರು. ಭದ್ರಾಚಲಂ ರಸ್ತೆ ಸಾತುಪಲ್ಲಿ ರೈಲ್ವೆ ಮಾರ್ಗವನ್ನು ಇದೇ ವೇಳೆ ದೇಶಕ್ಕೆ ಸಮರ್ಪಿಸಿದ ಅವರು, ರಾಜ್ಯದಲ್ಲಿ 3 ಹೆದ್ದಾರಿ ವಿಸ್ತರಣೆಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಪ್ರವಾಸೋದ್ಯಮ ಸಚಿವ ಜಿ ಕಿಶನ್ ರೆಡ್ಡಿ, ರಾಮಗುಂಡಂನಲ್ಲಿ ರಾಜ್ಯ ಸರ್ಕಾರ ಜಾಗ ಮಂಜೂರು ಮಾಡಿದ ತಕ್ಷಣವೇ ಇಎಸ್ಐ ಆಸ್ಪತ್ರೆ ನಿರ್ಮಾಣ ಮಾಡಲಾಗುವುದು, ಅಭಿವೃದ್ಧಿಗೆ ಸರ್ಕಾರಗಳು ಬದ್ಧತೆಯಿಂದ ಕೆಲಸ ಮಾಡಬೇಕು ಎಂದು ಹೇಳಿದರು. ಈ ವೇಳೆ ರಾಜ್ಯಪಾಲರಾದ ಡಾ ತಮಿಳ್ ಸಾಯಿ ಸೌಂದರರಾಜನ್ ಉಪಸ್ಥಿತರಿದ್ದರು. ತೆಲಂಗಾಣದ ಹೆಸರಲ್ಲಿ ಪ್ರಚಾರ ಮಾಡಿ ಅಧಿಕಾರಕ್ಕೆ ಬಂದು ಈಗ ರಾಜ್ಯವನ್ನು ಹಿಂದಕ್ಕೆ ತಳ್ಳಿರುವುದು ಬೇಸರದ ಸಂಗತಿ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ತೆಲಂಗಾಣದ ಬೇಗಂಪೇಟೆಯಲ್ಲಿ ಆಯೋಜಿಸಿದ್ದ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತೆಲಂಗಾಣ ಸರ್ಕಾರ ಮತ್ತು ಆ ಪಕ್ಷದ ನಾಯಕರು ಯಾವಾಗಲೂ ರಾಜ್ಯದ ಸಾಮರ್ಥ್ಯ ಮತ್ತು ಜನರ ಪ್ರತಿಭೆಗೆ ಸರಿಯಾದ ನ್ಯಾಯ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಕಳೆದ 8 ವರ್ಷಗಳ ಅವಧಿಯಲ್ಲಿ ಭಾರತದ ಬೆಳವಣಿಗೆ ಮತ್ತು ಆರ್ಥಿಕತೆ ಏರುಮುಖದಲ್ಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಚೆನ್ನೈನಲ್ಲಿಂದು ಖಾಸಗಿ ಸಂಸ್ಥೆಯೊಂದರ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮಾತೃಭಾಷೆಯಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ನಂತಹ ವೃತ್ತಿಪರ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಎಂದು ತಿಳಿಸಿದ್ದಾರೆ. ತಮಿಳು ಮಾಧ್ಯಮದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಮತ್ತು ಅವರ ಭವಿಷ್ಯದ ಸುಧಾರಣೆಗಾಗಿ ತಮ್ಮ ಕೌಶಲ್ಯವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬೇಕಾಗಿದೆ. ತಮಿಳು ದೇಶದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ ಎಂದು ಅವರು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕಾಂಬೋಡಿಯಾದ ನಾಮ್ಪೆನ್ನಲ್ಲಿ ನಡೆಯುತ್ತಿರುವ ಪೂರ್ವ ಏಷ್ಯಾ ಸಮಿತಿ ಸಭೆಯ ಸಮಯದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೆನಡಾದ ವಿದೇಶಾಂಗ ಸಚಿವ ಮೆಲೆನ್ ಜೋಲಿ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಉಭಯ ಸಚಿವರು ತಮ್ಮ ಮಾತುಕತೆಯ ಸಂದರ್ಭದಲ್ಲಿ ಉಕ್ರೇನ್ ಸಂಘರ್ಷ, ಇಂಡೋ ಪೆಸಿಫಿಕ್ ಸಮಸ್ಯೆ, ದ್ವಿಪಕ್ಷೀಯ ಸಹಕಾರ, ಸಮುದಾಯ ಕಲ್ಯಾಣ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೆನಡಾದ ವೀಸಾ ಸಮಸ್ಯೆ ನಿವಾರಣೆಗೆ ಮಾತುಕತೆ ನಡೆಸಲಾಗಿದೆ ಎಂದು ಹೇಳಿದರು. ಇದಕ್ಕೂ ಮುನ್ನ ಸಚಿವ ಜೈಶಂಕರ್ ಉಕ್ರೇನ್ನ ವಿದೇಶಾಂಗ ಸಚಿವ ಡಿಮಿಟ್ರೋ ಕುಲೆಬಾ ಅವರೊಂದಿಗೆ ಅಣ್ವಸ್ತ್ರಕ್ಕೆ ಸಂಬಂಧಿಸಿದ ಹಾಗೂ ರಷ್ಯಾ ಉಕ್ರೇನ್ ಸಂಘರ್ಷ ಸೇರಿದಂತೆ ಇನ್ನಿತರ ವಿಷಯಗಳ ಕುರಿತು ಚರ್ಚಿಸಿದರು. ಇದರ ನಡುವೆಯೇ ಸಿಂಗಾಪುರದ ವಿದೇಶಾಂಗ ವ್ಯವಹಾರಗಳ ಸಚಿವ ವಿವಿಯನ್ ಬಾಲಕೃಷ್ಣನ್ ಮತ್ತು ಇಂಡೋನೇಷ್ಯಾದ ವಿದೇಶಾಂಗ ಸಚಿವ ರೆಟ್ನೋ ಮರ್ಸುದಿ ಅವರನ್ನು ಭೇಟಿ ಮಾಡಿ ಹಲವು ವಿಷಯಗಳ ಕುರಿತು ಸಮಾಲೋಚನೆ ನಡೆಸಿದರು. 17ನೇ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಭಾರತ ಸ್ಮರಣಾರ್ಥ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಕಾಂಬೋಡಿಯಾಗೆ ಭೇಟಿ ನೀಡಿದ್ದಾರೆ. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಇದೇ ತಿಂಗಳ 15ರಂದು ದೇಶಾದ್ಯಂತ ಜನಜಾತಿಯ ಗೌರವ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದೇಶದ ಇತಿಹಾಸ ಮತ್ತು ಸಂಸ್ಕೃತಿಗೆ ಬುಡಕಟ್ಟು ಸಮುದಾಯ ನೀಡಿದ ಕೊಡುಗೆಯನ್ನು ಸ್ಮರಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ನವೆಂಬರ್ 15ನ್ನು ಜನಜಾತಿಯ ಗೌರವ ದಿನವನ್ನಾಗಿ ಆಚರಿಸುವುದಾಗಿ ಪ್ರಕಟಿಸಿತ್ತು. ಮುಂದಿನ ಪೀಳಿಗೆಗೆ ದೇಶದ ಸಂಸ್ಕೃತಿ ಮತ್ತು ಇತಿಹಾಸವನ್ನು ಪರಿಚಯಿಸುವ ಉದ್ದೇಶದಿಂದ ಹಾಗೂ ಬುಡಕಟ್ಟು ಸಮುದಾಯಕ್ಕಾಗಿ ಹೋರಾಟ ಮಾಡಿದ ಬಿರ್ಸಾ ಮುಂಡಾ ಅವರ ಜನ್ಮದಿನದ ಅಂಗವಾಗಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಗವಾನ್ ಬಿರ್ಸಾ ಮುಂಡಾ ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಸಾಮಾಜಿಕ ಸುಧಾರಕರು ಮತ್ತು ದೇಶದ ಬುಡಕಟ್ಟು ಸಮುದಾಯದ ಅಪ್ರತಿಮ ನಾಯಕರಾಗಿದ್ದಾರೆ. ದೆಹಲಿಯಲ್ಲಿಂದು ಮಾಹಿತಿ ನೀಡಿದ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ, ಜನಜಾತಿಯ ಗೌರವ ದಿನದ ಅಂಗವಾಗಿ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅದರಲ್ಲಿಯೂ ಜಾರ್ಖಂಡ್ನ ಕುಂತಿ ಜಿಲ್ಲೆಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಸಮ್ಮುಖದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಭಗವಾನ್ ಬಿರ್ಸಾ ಮುಂಡಾ ಅವರ ಹುಟ್ಟೂರು ಉಲಿಹಾತು ಗ್ರಾಮದಲ್ಲಿರುವ ಪ್ರತಿಮೆಗೆ ರಾಷ್ಟಪತಿ ಮಾಲಾರ್ಪಣೆ ಮಾಡಲಿದ್ದಾರೆ. ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಜಾರ್ಖಂಡ್ ರಾಜ್ಯ ಸರ್ಕಾರದ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಕೂಡ ಹಲವು ಕಾರ್ಯಕ್ರಮಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯೋಜಿಸಿದೆ. ಬುಡಕಟ್ಟು ಸಮುದಾಯದ ಮಂದಿ ತಯಾರು ಮಾಡುವ ಉತ್ಪನ್ನಗಳಿಗೆ ಮಾರುಕಟ್ಟೆ ಒದಗಿಸುವುದು, ಅವರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಕೂಡ ಇದೇ ವೇಳೆ ಮಾಡಲಾಗುತ್ತದೆ ಎಂದು ಅವರು ಹೇಳಿದರು. ಈ ನಡುವೆ ಮಧ್ಯಪ್ರದೇಶದ ಇಂಧೋರ್ನಲ್ಲಿ ಗ್ರಾಮೀಣ ಹಟ್ನಲ್ಲಿ ಆದಿ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ 15ರಿಂದ 27ರವರೆಗೆ ಆಯೋಜಿಸಲಾಗಿದೆ ಹಾಗೂ ಒರಿಸ್ಸಾದ ಭುವನೇಶ್ವರ್ನಲ್ಲಿ ನವೆಂಬರ್ 15ರಿಂದ ವಾರ ಪೂರ್ತಿ ಆದಿ ಬಜಾರ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಹಿಮಾಚಲ ಪ್ರದೇಶ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಸಂಪೂರ್ಣ ಸೊಬಗನ್ನು ಪ್ರದರ್ಶಿಸಲಾಗಿದೆ ಎಂದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಹೇಳಿದ್ದಾರೆ. ಇಂದು ಮತದಾನ ನಡೆಯುತ್ತಿದ್ದ ಸಮಯದಲ್ಲಿ ವಿಡಿಯೋ ಸಂದೇಶದ ಮೂಲಕ ಈ ವಿಷಯ ತಿಳಿಸಿದ ಅವರು, ರಾಜ್ಯಾದ್ಯಂತ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ 157 ಮತಗಟ್ಟೆ ತೆರೆಯಲಾಗಿತ್ತು. ಅದರಲ್ಲಿ ಕೆಲವು ಮತಗಟ್ಟೆಗಳನ್ನು ಸಂಪೂರ್ಣವಾಗಿ ಮಹಿಳಾ ಸಿಬ್ಬಂದಿ ನಿರ್ವಹಿಸಿದ್ದರು ಎಂದು ಹೇಳಿದ್ದಾರೆ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ನಗದು, ಮದ್ಯ, ಮಾದಕ ದ್ರವ್ಯ ಸೇರಿದಂತೆ ಇನ್ನಿತರೆ ಉಡುಗೊರೆಗಳನ್ನು ಕಳೆದ ಬಾರಿಗೆ ಹೋಲಿಸಿದರೆ 6 ಪಟ್ಟು ಹೆಚ್ಚಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನ್ಯಾಯಸಮ್ಮತ ಚುನಾವಣೆಗೆ ಆಯೋಗ ಎಲ್ಲಾ ಬಿಗಿ ಕ್ರಮಗಳನ್ನು ಕೈಗೊಂಡಿತ್ತು ಎಂದು ರಾಜೀವ್ ಕುಮಾರ್ ತಮ್ಮ ಸಂದೇಶದಲ್ಲಿ ಮಾಹಿತಿ ನೀಡಿದ್ದಾರೆ. ಗುಜರಾತ್ ವಿಧಾನಸಭೆಗೆ ಚುನಾವಣೆ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ತನ್ನ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದೆ. ಇಬ್ಬರು ಮಹಿಳೆಯರು ಸೇರಿದಂತೆ ಆರು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದ್ದು, ಇದುವರೆಗೆ ಬಿಜೆಪಿ 89 ಅಭ್ಯರ್ಥಿಗಳ ಹೆಸರನ್ನು ಪ್ರಕಟಿಸಿದೆ. ಈ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕ ಅಶೋಕ್ ಗೆಹ್ಲೋಟ್ ಅಹಮದಾಬಾದ್ನಲ್ಲಿ ಪಕ್ಷದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 10 ಲಕ್ಷ ಸರ್ಕಾರಿ ಉದ್ಯೋಗ ಸೃಷ್ಟಿ, ರೈತರ ವಿದ್ಯುತ್ ಬಾಕಿ ಮತ್ತು ಸಾಲ ಮನ್ನಾ, ರೈತರಿಗೆ 3 ಲಕ್ಷ ರೂಪಾಯಿವರೆಗೆ ಪಿಂಚಣಿ ವ್ಯವಸ್ಥೆ, 10 ಲಕ್ಷ ರೂಪಾಯಿವರೆಗೆ ಉಚಿತ ಚಿಕಿತ್ಸೆ ಅವಕಾಶ, ಪ್ರತಿ ಅನಿಲ ಸಿಲಿಂಡರ್ ದರವನ್ನು 500 ರೂಪಾಯಿಯಂತೆ ರಾಜ್ಯದ ಜನರಿಗೆ ಪೂರೈಕೆ ಮಾಡಲಾಗುವುದು ಎಂದು ಪ್ರಣಾಳಿಕೆಯಲ್ಲಿ ತಿಳಿಸಲಾಗಿದೆ. ಸಾರ್ವಜನಿಕ ಸೇವಾ ಪ್ರಸಾರ ದಿನದ ಅಂಗವಾಗಿ ದೆಹಲಿಯ ಆಕಾಶವಾಣಿಯ ರಂಗಭವನದಲ್ಲಿಂದು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. 1947 ದೆಹಲಿ ಆಕಾಶವಾಣಿಯ ಸ್ಟುಡಿಯೋವೊಂದಕ್ಕೆ ಮಹಾತ್ಮ ಗಾಂಧೀಜಿಯವರು ಭೇಟಿ ನೀಡಿದ 75ನೇ ವಾರ್ಷಿಕೋತ್ಸವದ ನೆನಪಿಗಾಗಿ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿಭಜನೆಯ ನಂತರ ಹರಿಯಾಣದ ಕುರುಕ್ಷೇತ್ರದಲ್ಲಿ ತಾತ್ಕಾಲಿಕವಾಗಿ ನೆಲೆಸಿದ್ದ ಸ್ಥಳಾಂತರಗೊಂಡ ಜನರನ್ನು ಉದ್ದೇಶಿಸಿ ಮಹಾತ್ಮ ಗಾಂಧೀಜಿಯವರು ಮಾತನಾಡಿದ್ದರು. ರಂಗಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಂಗೀತಗಾರರು, ಗಡಿ ಭದ್ರತಾ ಪಡೆಯ ಬ್ಯಾಂಡ್ ಸಿಬ್ಬಂದಿ ಮತ್ತು ದೆಹಲಿ ವಿಶ್ವವಿದ್ಯಾಲಯದ ಕಾಲೇಜು ವಿದ್ಯಾರ್ಥಿಗಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರ ನೆಚ್ಚಿನ ಗೀತೆಗಳು ಹಾಗೂ ಭಜನೆಗಳು ನಡೆದವು. ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಫೈನಲ್ ಪಂದ್ಯ ನಾಳೆ ಮೆಲ್ಬೋರ್ನ್ನಲ್ಲಿ ನಡೆಯಲಿದ್ದು, ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಅಪರಾಹ್ನ 1:30 ಪಂದ್ಯ ಆರಂಭವಾಗಲಿದ್ದು, ಪಂದ್ಯದ ವೀಕ್ಷಕ ವಿವರಣೆಯನ್ನು ಆಕಾಶವಾಣಿ ನೀಡಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಅಭಿವೃದ್ಧಿಗೆ ಎಲ್ಲರ ಸಹಭಾಗಿತ್ವ ಅಗತ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಮಾತೃಭಾಷೆಯಲ್ಲಿ ವೃತ್ತಿ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರಗಳು ಮುಂದಾಗಬೇಕು, ಅಮಿತ್ ಶಾ ಕರೆ. ಐಸಿಸಿ ಟಿ20 ವಿಶ್ವಕಪ್ ಕ್ರಿಕೆಟ್ ಫೈನಲ್ ಮೆಲ್ಬೋರ್ನ್ನಲ್ಲಿ ನಾಳೆ, ಇಂಗ್ಲೆಂಡ್ ಪಾಕಿಸ್ತಾನ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಆಕಾಶವಾಣಿ ಸಮಾಚಾರ ದರ್ಶನ. ವಿದೇಶಿ ಬಂಡವಾಳ ಆಕರ್ಷಣೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕೇಂದ್ರ ಸುಕನ್ಯಾ ಸಮೃದ್ಧಿ ಯೋಜನೆ ಯಾದಗಿರಿಯಲ್ಲಿ ಜಾರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಮಾತೃವಂದನಾ ಯೋಜನೆ ಅನುಷ್ಠಾನ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜ್ಯಕ್ಕೆ ಒಂದು ದಿನದ ಭೇಟಿಗಾಗಿ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದರು. ವಿಶೇಷ ವಿಮಾನದಲ್ಲಿ ಎಚ್ಎಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಚಿವರು, ಸಂಸದರು, ಶಾಸಕರು ಆತ್ಮೀಯವಾಗಿ ಬರಮಾಡಿಕೊಂಡರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಶಾಸಕರ ಭವನದ ಆವರಣದಲ್ಲಿರುವ ದಾಸಶ್ರೇಷ್ಠ ಸಂತ ಕನಕದಾಸರು ಹಾಗೂ ವಾಲ್ಮೀಕಿ ಮಹರ್ಷಿ ಪ್ರತಿಮೆಗಳಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಧಾನಮಂಡಲದ ಉಭಯ ಸದನಗಳ ಪೀಠಾಧ್ಯಕ್ಷರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ನರೇಂದ್ರ ಮೋದಿ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಚೆನ್ನೈ ಬೆಂಗಳೂರು ಮೈಸೂರು ನಡುವಿನ ದಕ್ಷಿಣ ಭಾರತದ ಮೊದಲ ಹಾಗೂ ದೇಶದ 5ನೇ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ಚೆನ್ನೈ ಬೆಂಗಳೂರು ಮೈಸೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಪ್ರತಿದಿನ ಬೆಳಗ್ಗೆ 5:50 ಚೆನ್ನೈನಿಂದ ಹೊರಟು ಮಧ್ಯಾಹ್ನ 12:20 ಮೈಸೂರು ತಲುಪಲಿದೆ. ಮೈಸೂರಿನಿಂದ ಮಧ್ಯಾಹ್ನ 1:05 ಹೊರಡುವ ರೈಲು ಸಂಜೆ 7:30 ಚೆನ್ನೈ ತಲುಪಲಿದೆ. ಇದೇ ಸಂದರ್ಭದಲ್ಲಿ ಪ್ರಧಾನಿ ಭಾರತ್ ಗೌರವ್ ಕಾಶಿ ದರ್ಶನ್ ಯಾತ್ರೆಯ ರೈಲಿಗೂ ಹಸಿರು ನಿಶಾನೆ ತೋರಿಸಿದರು. ಕಾಶಿ ದರ್ಶನ ರೈಲು ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ನಲ್ಲಿ ನಿಲುಗಡೆಯಾಗಲಿದೆ. ರಾಜ್ಯ ಸರ್ಕಾರ ಪ್ರಯಾಣಿಕರಿಗೆ ರಿಯಾಯಿತಿ ನೀಡಿ 5,000 ರೂಪಾಯಿ ಸಹಾಯಧನ ನೀಡುತ್ತಿದೆ. ಜಾಗತಿಕ ನವೋದ್ಯಮಗಳ ಭೂಪಟದಲ್ಲಿ ಬೆಂಗಳೂರು ಪ್ರಮುಖ ಸ್ಥಾನ ಪಡೆದುಕೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ 2ನೇ ಟರ್ಮಿನಲ್ ಹಾಗೂ ಕೆಂಪೇಗೌಡರ 108 ಅಡಿ ಎತ್ತರದ ಪ್ರತಿಮೆ ಹಾಗೂ ಥೀಮ್ ಪಾರ್ಕ್ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕದ ಸಮಸ್ತ ಜನತೆಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಆಜ್ ದೇಶ ಕೀ ದೋ ಮಹಾನ್ ಸಂತಾನೋ ಕಿ ಜನ್ಮ ಜಯಂತಿ ಹೈ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ನಾಡಪ್ರಭು ಕೆಂಪೇಗೌಡರು, ಕನಕದಾಸರು ಹಾಗೂ ವೀರ ವನಿತೆ ವನಕೆ ಓಬವ್ವ ನೀಡಿದ ಕೊಡುಗೆಯನ್ನು ಪ್ರಧಾನಿ ಪ್ರಶಂಸಿಸಿದರು. ಸಂತ ಕನಕದಾಸ್ ಜಿನೇ ಹಮಾರೆ ಸಮಾಜ್ ಕೋ ಮಾರ್ಗದರ್ಶನ್ ದಿಯಾ. ಏಕ್ ತರಫ್ ಉನ್ಹೋನೆ ಕೃಷ್ಣ ಭಕ್ತಿ ಕಾ ರಾಸ್ತಾ ಚುನಾ ಔರ್ ದೂಸರಿ ತರಫ್ ಕುಲ್ ಕುಲ್ ಕುಲ್ ವೆಂದು ಹೋಳೆ ದಾಡ್ ದಿರಿ ಕಹಕರ್ ಉನ್ಹೋನೆ ಜಾತಿ ಕೇ ಆಧಾರ್ ಪರ್ ಭೇದ ಭಾವ್ ಕೋ ಖತ್ಮ ಕರ್ನೆ ಕಾ ಸಂದೇಶ್ ದಿಯಾ. ತೋ ಆನ್ ಕೇ ಅವಾಜ್ ನೇ ಹಮಾರೆ ಗೌರವ್ ಹಮಾರಿ ಸಂಸ್ಕೃತಿ ಕಿ ಸುರಕ್ಷಾ ಕೆ ಲಿಯೇ ಯೋಗದಾನ್ ಕಿಯಾ. ಆಜ್ ಇನ್ ಮಹಾನ್ ವಿಭೂತಿಯೋ ಕೋ ಸನ್ಮಾನ್ ದೇತೆ ಹುಯೆ ಹಮ್ ಬೆಂಗಳೂರು ಕೆ ಕರ್ನಾಟಕ ಕೆ ವಿಕಾಸ್ ಔರ್ ವಿರಾಸತ್ ದೋನೋ ಕೋ ಸಶಕ್ತ ಕರ್ ರಹೆ ಹೈ. ಆಜ್ ಮುಜೆ ನಾಡ ಪ್ರಭು ಕೆಂಪೆ ಗೌಡಾಜಿ ಕಿ 108 ಫೀಟ್ ಕಿ ಪ್ರತಿಮಾ ಕೆ ಅನಾವರಣ ಔರ್ ಉನ್ಕೆ ಜಲಾಭಿಷೇಕ ಕಾ ಭಿ ಅವಸರ ಮಿಲಾ. ನಾಡ ಪ್ರಭು ಕೆಂಪೆ ಗೌಡಾ ಕಿ ವಿಶಾಲ ಪ್ರತಿಮಾ ಹಮೇ ಭವಿಷ್ಯ ಕೆ ಬೆಂಗಳೂರು ಭವಿಷ್ಯ ಕೆ ಭಾರತ ಕೆ ಲಿಯೆ ನಿರಂತರ ಸಮರ್ಪಿತ ಭಾವ ಸೆ ಮೆಹನತ್ ಕರ್ನೆ ಕಿ ಪ್ರೇರಣಾ ದೇಗಿ. ಭಾಯಿ ಔರ್ ಬಹನೋ ಸಾಥಿಯೋ ಆಜ್ ಪೂರಿ ದುನಿಯಾ ಮೇ ಭಾರತ ಕಿ ಪಹಚಾನ್ ಸ್ಟಾರ್ಟ್ಅಪ್ ಕೆ ಲಿಯೆ ಹೈ ಔರ್ ಭಾರತ ಕಿ ಇಸ್ ಪಹಚಾನ್ ಕೋ ಸಶಕ್ತ ಕರ್ನೆ ಮೇ ಬಹುತ್ ಬಡಿ ಭೂಮಿಕಾ ಹಮಾರೆ ಬೆಂಗಳೂರು ಕಿ ಹೈ. ಕಳೆದ ಹಲವಾರು ವರ್ಷಗಳಲ್ಲಿ ವಿಮಾನ ನಿಲ್ದಾಣ, ರೈಲ್ವೆ ನಿಲ್ದಾಣ, ಬಂದರು ಅಭಿವೃದ್ಧಿ ಸೇರಿದಂತೆ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹೀಗಾಗಿ ಕಳೆದ 8 ವರ್ಷಗಳಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ ದುಪ್ಪಟ್ಟುಗೊಂಡಿದೆ ಎಂದರು. ವಿದೇಶಿ ಬಂಡವಾಳ ಆಕರ್ಷಣೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ. ಇದರ ಜೊತೆಗೆ ಐಟಿಬಿಟಿ ಮತ್ತು ವಿದ್ಯುತ್ ವಾಹನಗಳ ತಯಾರಿಕೆಯಲ್ಲೂ ಬೆಂಗಳೂರು ವಿಶ್ವದ ಮಾನ್ಯತೆ ಪಡೆದುಕೊಂಡಿದೆ ಎಂದರು. ಕರ್ನಾಟಕಕ್ಕೂ ಪಹಲೀ ಮೇಡ್ ಇನ್ ಇಂಡಿಯಾ ವಂದೇ ಭಾರತ್ ಟ್ರೇನ್ ಮಿಲಿ. ಯೇ ಟ್ರೇನ್ ಚೆನ್ನೈ ದೇಶ ಕಿ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬೆಂಗಳೂರು ಔರ್ ಧರೋಹರೋ ಕೆ ಶಹರ್ ಮೈಸೂರು ಕೋ ಆಪಸ್ ಮೇ ಜೋಡ್ತಿ ಹೈ. ಕರ್ನಾಟಕ ಕೆ ಲೋಗೋ ಕೋ ಅಯೋಧ್ಯಾ ಪ್ರಯಾಗ್ರಾಜ್ ಔರ್ ಕಾಶಿ ಕೆ ದರ್ಶನ್ ಕರಾನೆ ವಾಲಿ ಭಾರತ್ ಗೌರವ್ ಕಾಶಿ ದರ್ಶನ್ ಟ್ರೇನ್ ಇಸ್ಕಿ ಭಿ ಆಜ್ ಶುರುವಾತ್ ಹುಯಿ ಹೈ. ಆಜ್ ಕೆಂಪೆ ಗೌಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆ ದೂಸರೆ ಟರ್ಮಿನಲ್ ಕಾ ಭಿ ಉದ್ಘಾಟನ್ ಹುವಾ ಹೈ. ಭವ್ಯ ಹೈ, ಆಧುನಿಕ ಹೈ. ಯೇ ಬೆಂಗಳೂರು ಕೆ ಲೋಗೋ ಕಿ ಬಹುತ್ ಪುರಾನಿ ಮಾಂಗ್ ಥಿ ಜೊ ಅಬ್ ಹಮಾರಿ ಸರ್ಕಾರ ಪೂರಾ ಕರ್ ರಹಿ ಹೈ. ಆಜ್ ಶುರು ಹುಯಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಭಿ ಸಿರ್ಫ್ ಏಕ್ ನಯೀ ಟ್ರೇನ್ ನಹೀ ಹೈ ಬಲ್ಕಿ ಯೇ ನಯೆ ಭಾರತ್ ಕಿ ನಯೀ ಪಹಚಾನ್ ಹೈ. ಬೆಂಗಳೂರಿನ ಕಂಟೋನ್ಮೆಂಟ್ ಹಾಗೂ ಯಶವಂತಪುರ ರೈಲು ನಿಲ್ದಾಣಗಳನ್ನು ವಿಶ್ವ ದರ್ಜೆ ಮಟ್ಟಕ್ಕೆ ಏರಿಸಲಾಗುವುದು ಎಂದು ಅವರು ತಿಳಿಸಿದರು. ಬೆಂಗಳೂರು ಕೆ ಸರ್ ಎಂ ವಿಶ್ವೇಶ್ವರಯ್ಯಜಿ ಕೆ ರೈಲ್ವೆ ಸ್ಟೇಷನ್ ಜಾತೆ ಹೈ ತೆ ಅಲಗ್ ಹಿ ದುನಿಯಾ ಕಾ ಅನುಭವ ಹೋತಾ ಹೈ. ಇಸಿ ಸೋಚ್ ಕೆ ಸಾಥ್ ಯಹಾ ಬೆಂಗಳೂರು ಕಂಟೋನ್ಮೆಂಟ್ ಯಶವಂತಪುರ್ ರೈಲ್ವೆ ಸ್ಟೇಷನೋ ಕಾ ಭಿ ಕಾಯಾಕಲ್ಪ ಕಿಯಾ ಜಾ ರಹಾ ಹೈ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡಿ, ರಾಜ್ಯದ ಅಭಿವೃದ್ಧಿಯಲ್ಲಿ ಹೊಸ ಪರ್ವ ಆರಂಭವಾಗಿದೆ. ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣ ದೇಶದ ಎರಡನೇ ಅತಿದೊಡ್ಡ ವಿಮಾನ ನಿಲ್ದಾಣ ಎಂಬ ಖ್ಯಾತಿ ಪಡೆದುಕೊಂಡಿದೆ ಎಂದರು. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು 10 ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು ಅತ್ಯಂತ ಪ್ರಮುಖವಾಗಿದೆ. ಮೊಟ್ಟ ಮೊದಲನೇದು ನಮ್ಮ ನಾಡಿಗೆ ಅತ್ಯಂತ ಶ್ರೇಷ್ಠ ಸಂತರಾದಂತಹ ಕನಕದಾಸರ ಜನ್ಮದಿನೋತ್ಸವವೊಂದು ಪುಷ್ಪಾರ್ಚನೆಯನ್ನ, ಅದಾದ ಮೇಲೆ ಮಹರ್ಷಿ ವಾಲ್ಮೀಕಿಯವರ ಪುಷ್ಪಾರ್ಚನೆಯನ್ನ ಮಾಡಿ ಈ ನಾಡಿನ ಭಾವನೆಗಳಿಗೆ ಗೌರವವನ್ನ ಸಲ್ಲಿಸಿದ್ದಾರೆ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಅದೇ ರೀತಿ ನಾಡನ್ನ ಸಂರಕ್ಷಣೆ ಮಾಡೋದಕ್ಕೆ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿರುವಂತಹ ಒಣಕೆ ಓಬವ್ವನ ಗೌರವಾರ್ಪಣೆಯನ್ನ ಮಾಡಿದ್ದಾರೆ. ಹಾಗೂ ವಂದೇ ಭಾರತದ ಟ್ರೇನ್ ಅನ್ನ ಉದ್ಘಾಟನೆ ಮಾಡಿ ಬೆಂಗಳೂರು ಮೈಸೂರು ಬೆಂಗಳೂರು ಚೆನ್ನೈಗೆ ಬಹಳ ದಿನಗಳ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಮತ್ತು ಬೆಂಗಳೂರಿನ ಎರಡನೇ ಟರ್ಮಿನಲ್ ಅಂತಾರಾಷ್ಟ್ರೀಯ ಟರ್ಮಿನಲ್ ಅನ್ನ ಉದ್ಘಾಟನೆ ಮಾಡುವ ಮುಖಾಂತರ ಇಡೀ ಬೆಂಗಳೂರು ಏರ್ಪೋರ್ಟ್ ಇವತ್ತು ಭಾರತ ದೇಶದಲ್ಲಿಯೇ ಎರಡನೇ ಅತಿ ದೊಡ್ಡ ಏರ್ಪೋರ್ಟ್ ಆಗಿ ಪರಿವರ್ತನೆ ಆಗಿದೆ. ಕನ್ನಡ ನಾಡಿನ ಸಮಸ್ತ ಜನರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಧನ್ಯವಾದಗಳನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾಡಪ್ರಭು ಕೆಂಪೇಗೌಡ ಬಗ್ಗೆ ಹೇಳಬೇಕಾದ್ರೆ, ವಿಜಯನಗರದ ಸಾಮ್ರಾಜ್ಯದ ಏನು ಒಂದು ಸುವರ್ಣ ಯುಗ ಇತ್ತು, ಆ ಸುವರ್ಣ ಯುಗದ ದರ್ಶನವನ್ನ ಈ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾಡಿ ತೋರಿಸಿರುವಂತಹದ್ದು ಇವತ್ತು ನಾಡಪ್ರಭು ಕೆಂಪೇಗೌಡ ಅವರ ಒಂದು ದೂರದೃಷ್ಟಿಯಿಂದ ಇವತ್ತು ಬೆಂಗಳೂರು ನಗರ ಇಡೀ ವಿಶ್ವ ಮಾನ್ಯವನ್ನ ಪಡೆದಿದೆ. ಅವರು ಯೋಜನಾಬದ್ಧವಾದಂತಹ ನಗರವನ್ನ ಮಾಡಿ, ಕೆರೆಕಟ್ಟೆಗಳ ನಿರ್ಮಾಣ ಮಾಡಿ, ಎಲ್ಲ ಪೇಟೆಗಳ ನಿರ್ಮಾಣ ಮಾಡಿ, ಜನರಿಗೆ ಸುಖ ಶಾಂತಿ ನೆಮ್ಮದಿ ವ್ಯವಹಾರ ವ್ಯಾಪಾರವನ್ನ ಮಾಡುವಂತಹ ದೂರದೃಷ್ಟಿ ಏನು ಅವ್ರು ಕನಸು ಕಂಡಿದ್ರು.